ಮತ್ತೆ ಮರಳಿ ರೇಷನ್ ಅಂಗಡಿಗಳ ಮೂಲಕ ಸಾರ್ವಜನಿಕರಿಗೆ ವಿತರಣೆ ಮಾಡತಕ್ಕಂತಹದ್ದು ಒಂದು ವ್ಯವಸ್ಥೆ. ಆದ್ರೆ ಮೆಕ್ಕೆಜೋಳ ನಮ್ಮಲ್ಲಿ ಆಹಾರವಾಗಿ ಬಳಕೆಯಲ್ಲಿಲ್ಲ. ಇಥನಾಲ್ ಇಂಡಸ್ಟ್ರಿಗೆ ಕೆಲವು ಕುಕುಟೋದ್ಯಮ ಅಂತಹ ಒಂದು ಇದರಲ್ಲಿ ಫೀಡ್ ಆಗಿ ಆಹಾರವಾಗಿ ಬಳಸ್ತಾರೆ, ಬಿಟ್ಟರೆ ಮೆಕ್ಕೆಜೋಳ ನಮ್ಮಲ್ಲಿ ಆಹಾರ ಬೆಳೆ ಬಳಕೆಯಲ್ಲಿಲ್ಲ. ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಮೆಕ್ಕೆಜೋಳವನ್ನ ಕೇಂದ್ರ ಸರ್ಕಾರ ಘೋಷಿಸಿದಂತಹ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವೆಂಕಟೇಶ್ ಅವರೇ, ಈ ಮೆಕ್ಕೆಜೋಳದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಂದ್ರೇನು, ಇದು ಯಾರು ತಂದಿದ್ದಾರೆ? ಕೇಂದ್ರ ಸರ್ಕಾರದಿಂದ ಘೋಷಿತಾದಂತಹ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿ ಆಗದೆ ಇರತಕ್ಕಂಥದನ್ನ ಪರಿಗಣಿಸಿ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರಿಗೆ ಒಂದು ಉಪಯೋಗ ಮಾಡಬೇಕು. ಯಾವುದೇ ರೀತಿ ಅವರು ಹತಾಶರಾಗಿ ಮಾರುಕಟ್ಟೆಯಲ್ಲಿರ್ತಕ್ಕಂತಹ ಕಡಿಮೆ ಬೆಲೆಗೆ ಮಾರಾಟ ಆಗಿ ರೈತರು ಹತಾಶ ಮಾರಾಟಕ್ಕೆ ಹೋಗಬಾರ್ದು, ಒತ್ತಡ ಮಾರಾಟಕ್ಕೆ ಹೋಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ರಾಜ್ಯ ಸರ್ಕಾರ ಮಾರುಕಟ್ಟೆ ಮಧ್ಯಪ್ರವೇಶದ ಯೋಜನೆಯಡಿಯಲ್ಲಿ ಮೆಕ್ಕೆಜೋಳ ಪಿಡಿಪಿಎಸ್ ಯೋಜನೆಯಡಿಯಲ್ಲಿ ಖರೀದಿ ಮಾಡತಕ್ಕಂತಹ ಒಂದು ಪ್ರಮುಖವಾದಂತಹ ನಿರ್ಧಾರ ಕೈಗೊಂಡಿದೆ. ವೆಂಕಟೇಶ್ವರ, ಈ ಪಿಡಿಪಿಎಸ್ ಯೋಜನೆ ಅಂದ್ರೆ ಏನು? ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಂತಕ್ಕಂಥದ್ದು ಬಹು ವಿಸ್ತಾರವಾದಂತಹ ಒಂದು ವಿಷಯ. ಅದರಲ್ಲಿ ಮತ್ತೊಂದು ಪ್ರಮುಖವಾದಂತಹ ಅಂಶ ವ್ಯತ್ಯಾಸದ ಬೆಲೆಯನ್ನ ಪಾವತಿ ಮಾಡತಕ್ಕಂತಹ ಯೋಜನೆ, ಪ್ರೈಸ್ ಡಿಫರೆನ್ಸ್ ಪೇಮೆಂಟ್ ಸ್ಕೀಮ್ ಅಂತ. ಪ್ರೈಸ್ ಡಿಫರೆಂಟ್ ಪೇಮೆಂಟ್ ಸ್ಕೀಮ್ ನಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ಅವರು ಟೆಂಡರ್ ಮೂಲಕ ಎಪಿಎಂಸಿಗೆ ತಂದು ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡ್ತಾರೆ. ಆ ಉತ್ಪನ್ನವನ್ನು ಮಾರಾಟ ಮಾಡಿದಾಗ ಸರ್ಕಾರ ಒಂದು ಬೆಲೆ ಘೋಷಣೆ ಮಾಡಿದ್ರೆ ಆ ವ್ಯತ್ಯಾಸ ಕಡಿಮೆ ಆಗಿದ್ರೆ ಆ ಒಂದು ವ್ಯತ್ಯಾಸದ ಮೊತ್ತವನ್ನ ಸರ್ಕಾರ ರೈತನ ಖಾತೆಗೆ ನೇರವಾಗಿ ಹಾಕೋದ್ರ ಮೂಲಕ ರೈತನ ಬೆಂಬಲಕ್ಕೆ ನಿಲ್ಲುತ್ತೆ. ಪಿಡಿಪಿಎಸ್ ಅಂದ್ರೆ ಬೆಲೆ ವ್ಯತ್ಯಾಸದ ಪಾವತಿಯ ಯೋಜನೆ. ಮತ್ತೆ ಎಂಎಸ್ಪಿ ಅಂತಂದು ಒಂದು ದರ ನಿಗದಿ ಮಾಡಿರ್ತಾರೆ, ಇದು ಏನು? ಪಿಡಿಪಿಎಸ್ ಗು ಮತ್ತು ಎಂಎಸ್ಪಿ ಗು ಇರತಕ್ಕಂತ ವ್ಯತ್ಯಾಸ ಏನು? ಎಂಎಸ್ಪಿ ಯ ದರವನ್ನ ನಿಗದಿ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸಿನ ಮೇರೆಗೆ ಇಡೀ ಭಾರತದಾದ್ಯಂತ ಏಕರೂಪವಾಗಿ ನಿಗದಿಪಡಿಸುತ್ತೆ. ಇಲ್ಲಿ ಎಂಎಸ್ಪಿಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಹೋಗದೆ ಇರತಕ್ಕಂತಹ ಉತ್ಪನ್ನಗಳಿಗೆ ಕೆಲವು ಉತ್ಪನ್ನಗಳಿಗೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಘೋಷಣೆ ಮಾಡ್ತಾರೆ. ಎಂಎಸ್ಪಿ ಘೋಷಣೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಆದ್ರೆ ಈ ಮಾರುಕಟ್ಟೆ ಮಧ್ಯಪ್ರವೇಶ ದರವನ್ನು ರಾಜ್ಯ ಸರ್ಕಾರ ವಿಶೇಷವಾಗಿ ಘೋಷಣೆ ಮಾಡುತ್ತೆ. ಇದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಲ್ಲ, ಮಾರ್ಕೆಟ್ ಇಂಟರ್ವೆನ್ಷನ್ ಪ್ರೈಸ್, ಮಾರುಕಟ್ಟೆ ಮಧ್ಯಪ್ರವೇಶ ಧಾರಣೆ ಅಂತ ಇದನ್ನ ಕರೀತಾರೆ. ಈ ಕೇಂದ್ರ ಸರ್ಕಾರ ಬೆಲೆ ವ್ಯತ್ಯಾಸ ಪಾವತಿ ಯೋಜನೆ ಪಿಡಿಪಿಎಸ್ ಮಾರ್ಗಸೂಚಿಗಳಲ್ಲಿ ಎಣ್ಣೆ ಕಾಳುಗಳು, ತೋಟಗಾರಿಕೆ ಮತ್ತು ಶೀಘ್ರ ನಶಿಸಿ ಹೋಗ್ತಕ್ಕಂತಹ ಉತ್ಪನ್ನಗಳಿಗೆ ಮಾತ್ರ ಕವರ್ ಆಗಿದೆ. ಆದ್ರೆ ಮೆಕ್ಕೆಜೋಳ ಈ ಒಂದು ಕ್ಯಾಟಗರಿಯಲ್ಲಿ ಬರದಿಲ್ಲ. ಆದ್ರಿಂದ ರಾಜ್ಯ ಸರ್ಕಾರ ವಿಶೇಷವಾಗಿ ಇದನ್ನು ಒಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿಯಲ್ಲಿ ಪ್ರತಿ ರೈತರಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆನ ಮೆಕ್ಕೆಜೋಳಕ್ಕೆ ಜಾರಿಗೆ ತಂದಿದೆ. ಇಲ್ಲಿ ಸರ್ಕಾರ ನಿಗದಿಪಡಿಸಿರತಕ್ಕಂತಹ ದರ 2,150 ಪ್ರತಿ ಕ್ವಿಂಟಾಲ್ಗೆ, ಎಫ್ಎಕ್ಯೂ ಗುಣಮಟ್ಟದ ಉತ್ತಮ ಗುಣಮಟ್ಟದ ಒಂದು ಕ್ವಿಂಟಾಲ್ಗೆ. ಆದ್ರೆ ನಾವು ಮಾರುಕಟ್ಟೆಯ ಸರಾಸರಿಯನ್ನ ಎಪಿಎಂಸಿಯಲ್ಲಿ ಆಗ್ತಕ್ಕಂತಹ ಟೆಂಡರ್ಗಳನ್ನ ಗಮನಿಸಿದಾಗ 1,600 ರಿಂದ 1,700 ರಿಂದ 2,000 ರೂಪಾಯಿ ತನಕ 2,100 ತನಕ ಇರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆದ್ರಿಂದ ಒಂದು ಸರಾಸರಿ ಧಾರಣೆಯನ್ನ ಗುರುತಿಸಿದ್ದಾರೆ. ಅಂದ್ರೆ ಈ ಒಂದು ಯೋಜನೆಯಲ್ಲಿ 1,900 ರೂಪಾಯಿ ಸರಾಸರಿ ಧಾರಣೆ, ಅದಕ್ಕಿಂತ ಕೆಳಗಂತ ಆದಂತಹ ಎಷ್ಟೇ ರೇಟ್ಗೆ ಕೋಟ್ ಆದರೂ ಸಹ 250 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ರೈತರಿಗೆ ಕೊಡೋದಕ್ಕೆ ಸರ್ಕಾರ ಬದ್ಧವಾಗಿದೆ. 1,900 ರೂಪಾಯಿಯಿಂದ ಆ ರೈತರ ಉತ್ಪನ್ನ ಒಳ್ಳೆ ಕ್ವಾಲಿಟಿ ಇದ್ದು ಗುಣಮಟ್ಟದಾಗಿದ್ದು 1,950 ಹೋಗುತ್ತೆ ಅಂತ ಇಟ್ಕೊಳ್ಳೋಣ, ಅವಾಗ 200 ರೂಪಾಯಿ ಅವ್ರಿಗೆ ಬರುತ್ತೆ. 2,000 ರೂಪಾಯಿಗೆ ಹೋಯ್ತು ಅಂದ್ರೆ 150 ರೂಪಾಯಿ ಬರುತ್ತೆ. ಅಂದ್ರೆ ಒಟ್ಟಾರೆ ಉದ್ದೇಶ ಸರ್ಕಾರದ ಈ ಯೋಜನೆಯಡಿ ಪ್ರಯೋಜನ ಪಡೆತಕ್ಕಂತಹ ರೈತರಿಗೆ ಪ್ರತಿ ಕ್ವಿಂಟಾಲ್ಗೆ 2,150 ರೂಪಾಯಿ ಸಿಗಬೇಕು ಬೆಂಬಲ ಬೆಲೆವಾಗಿ ನೀಡ್ತಾ ಇದೆ. ಈ ಒಂದು ಯೋಜನೆಯಡಿಯಲ್ಲಿ ರೈತರ ಉತ್ಪನ್ನವನ್ನು ಸರ್ಕಾರ ಖರೀದಿ ಮಾಡ್ತಾ ಇಲ್ಲ, ಆ ಖರೀದಿಯಾದಂತಹ ಸಂದರ್ಭದಲ್ಲಿ ಇದ್ದಂತಹ ವ್ಯತ್ಯಾಸದ ಬೆಲೆಯನ್ನ ಪಾವತಿ ಮಾಡೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಈ ಯೋಜನೆ ಅಡಿಯಲ್ಲಿ ರೈತರು ಮೆಕ್ಕೆಜೋಳದ ಮಾರುಕಟ್ಟೆಗೆ ಮಾರಾಟ ಮಾಡಲು ನೋಂದಣಿಯನ್ನ ಹೇಗೆ ಮಾಡಿಕೊಳ್ಬೇಕು, ಯಾರು ಖರೀದಿ ಮಾಡ್ತಾರೆ? ಈ ಬಾರಿ 25-26ನೇ ಸಾಲಿನಲ್ಲಿ ಮುಂಗಾರಿನ ಹಂಗಾಮಿನಲ್ಲಿ ಬೆಳೆದಂತಹ ಮೆಕ್ಕೆಜೋಳನ ಗರಿಷ್ಠ 4,00,000 ಮೆಟ್ರಿಕ್ ಟನ್ ಪ್ರಮಾಣದಲ್ಲಿ ಆ ಒಂದು ಬೆಲೆ ವ್ಯತ್ಯಾಸದ ಮೊತ್ತವನ್ನು ಪಾವತಿ ಮಾಡೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಇಲ್ಲಿ ಬೆಲೆ ವ್ಯತ್ಯಾಸ ದರವನ್ನ 2,150 ರೂಪಾಯಿಗೆ ನಿಗದಿಪಡಿಸಿದ್ದು ಮಾರುಕಟ್ಟೆ ಮಾದರಿ ಸರಾಸರಿ ಧಾರಣೆ 1,900 ರೂಪಾಯಿ ಇರುತ್ತೆ. ಈ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳನ ಈ ಒಂದು ಸಂಸ್ಥೆಯನ್ನ ಖರೀದಿ ಸಂಸ್ಥೆಯಾಗಿ ಸರ್ಕಾರ ಘೋಷಣೆ ಮಾಡಿದೆ. ಈ ಯೋಜನೆಯಡಿಯಲ್ಲಿ ಪ್ರತಿ ಎಕರೆಗೆ 12 ಕ್ವಿಂಟಾಲ್ನಂತೆ ಫ್ರೂಟ್ಸ್ ತಂತ್ರಾಂಶದಲ್ಲಿ, ಅಂದ್ರೆ ರೈತರು ಕೃಷಿ ಇಲಾಖೆಯಿಂದ ನೀಡಿರ್ತಕ್ಕಂತಹ ಫ್ರೂಟ್ಸ್ ತಂತ್ರಾಂಶದಲ್ಲಿ ಲಭ್ಯವಾಗುವ ರೈತರು ಏನ್ ಜಮೀನು ಹೊಂದಿದ್ದಾರೆ ಆ ಒಂದು ಜಮೀನಿನ ಆಧಾರದ ಮೇಲೆ ಪ್ರತಿ ರೈತರಿಂದ ಗರಿಷ್ಠ 50 ಕ್ವಿಂಟಾಲ್ಗೆ ಮಿತಿಗೊಳಿಸಿ ಖರೀದಿ ಮಾಡತಕ್ಕಂತಹ ವ್ಯತ್ಯಾಸ ಮೊತ್ತವನ್ನು ಪಾವತಿ ಮಾಡೋದಕ್ಕೆ ಈ ಯೋಜನೆಯಡಿ ಮಾಡಿದೆ. ಅಂದ್ರೆ ಒಬ್ಬ ರೈತರಿಂದ ಪ್ರತಿ ಎಕರೆಗೆ 12 ಕ್ವಿಂಟಾಲ್, ಅವ್ರ 10 ಎಕರೆ ಇತ್ತು ಅಂತಂದ್ರೆ 120 ಕ್ವಿಂಟಾಲ್ ಅಲ್ಲ, ಒಬ್ಬ ರೈತನಿಂದ ಗರಿಷ್ಠ 50 ಕ್ವಿಂಟಾಲ್ ಮಿತಿ, 50 ಕ್ವಿಂಟಾಲ್ ಮಾತ್ರ ಮಾರಾಟ ಮಾಡಬಹುದು. ಮಾರಾಟ ಮಾಡಿದ್ದಕ್ಕೆ ಬೆಲೆ ಪಾವತಿ ಯೋಜನೆಯಡಿ ವ್ಯತ್ಯಾಸದ ಬೆಲೆಯನ್ನ ಸರ್ಕಾರ ಪಾವತಿ ಮಾಡುದು. ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಇಥನಾಲ್ಗೆ, ಕುಕ್ಕುಟಕ್ಕೆ ಮತ್ತು ಪಶು ಆಹಾರ ತಯಾರಿಕೆ ಮತ್ತು ಸಹಕಾರ ಹಾಲು ಉತ್ಪಾದಕ

ಎಪಿಎಂಸಿ ಪ್ರಾಂಗಣಗಳಲ್ಲಿ ತೆರೀತಕ್ಕಂತಹ ಕೇಂದ್ರಗಳಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡ್ಕೋಬೇಕು. ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರು ನೀಡಿರುವ ಬ್ಯಾಂಕ್ ಖಾತೆಗೇನೆ ಡಿಬಿಟಿ ಮೂಲಕ ದುಡ್ಡು ಹೋಗೋದ್ರಿಂದ ಆ ಡಿಬಿಟಿ ಖಾತೆಯಲ್ಲಿರ್ತಕ್ಕಂತಹ ಫ್ರೂಟ್ಸ್ ಐಡಿಯಲ್ಲಿರ್ತಕ್ಕಂತಹ ಬ್ಯಾಂಕ್ ಖಾತೆ ವಿವರಗಳನ್ನು ಪರಿಶೀಲಿಸಿಕೊಂಡು ನೋಂದಣಿ ಮಾಡಿಸಬೇಕು. ಈ ಒಂದು ಯೋಜನೆ ಕೇವಲ ಒಂದು ತಿಂಗಳ ಅವಧಿಗೆ ಮಾತ್ರ ಚಾಲ್ತಿಯಲ್ಲಿರುತ್ತೆ. ಮೊದಲ ವಹಿವಾಟು ಜರುಗಿದ ನಂತರ ಅಲ್ಲಿಂದ ಪ್ರಾರಂಭಿಸಿ ಒಂದು ತಿಂಗಳವರೆಗೆ ಚಾಲ್ತಿಯಲ್ಲಿರುತ್ತೆ. ಈ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಂಡಂತಹ ರೈತರು ಗೇಟ್ ಎಂಟ್ರಿ ಮೂಲಕ ತಂದಂತಹ ಉತ್ಪನ್ನವನ್ನ ಈ ಟೆಂಡರ್ ಮೂಲಕ ಎಪಿಎಂಸಿಗಳಲ್ಲಿ ಮಾರಾಟ ಮಾಡಬೇಕು. ಈ ಎಪಿಎಂಸಿಗಳಲ್ಲಿ ಈ ಟೆಂಡರ್ ತಂತ್ರಾಂಶದಲ್ಲಿ ಪ್ರತಿ ಕ್ವಿಂಟಾಲ್ಗೆ ನಿಗದಿಪಡಿಸಿದ ಏನು ದರಕ್ಕಿಂತ ಕಡಿಮೆ ಏನು ಮಾರಾಟ ಆಗಿರುತ್ತೋ ಆ ವ್ಯತ್ಯಾಸದ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಪಾವತಿ ಮಾಡತಕ್ಕಂತಹ ಒಂದು ವ್ಯವಸ್ಥೆ. ಈಗಾಗಲೇ ಸರ್ಕಾರದ ವತಿಯಿಂದ ಇಥನಾಲ್ಗೆ, ಕುಕ್ಕುಟ ಮತ್ತು ಪಶು ಉದ್ಯಮ ತಯಾರಿಕಾ ಘಟಕಗಳಿಗೆ, ಕೆಎಂಎಫ್ಗೆ ಮೆಕ್ಕೆಜೋಳ ನೀಡಿರತಕ್ಕಂತಹ ರೈತರು ಇದಕ್ಕೆ ಅರ್ಹರಾಗಿರೋದಿಲ್ಲ. ಇದು ಪ್ರಮುಖವಾಗಿ ಈ ಒಂದು ಯೋಜನೆಯ ಸಂಕ್ಷಿಪ್ತ ಭಾಗ. ಈ ಮೆಕ್ಕೆಜೋಳದ ಮಾರುಕಟ್ಟೆ ಮಧ್ಯಪ್ರವೇಶದ ಯೋಜನೆ ಕುರಿತು ನಮ್ಮ ರೈತ ಬಾಂಧವರಿಗೆ ಕಿವಿ ಮಾತು ಹೇಳೋದಾದ್ರೆ, ತಾವು ಎಲ್ಲ ರೈತ ಬಾಂಧವರು ಮಾರುಕಟ್ಟೆಯಲ್ಲಿ ಬೆಲೆಗಳು ಕಡಿಮೆ ಆಗಿರತಕ್ಕಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ಮಾಡಿರ್ತಕ್ಕಂತಹ ಯೋಜನೆಯ ಪ್ರಯೋಜನ ಪಡೆಯೋದಕ್ಕೆ ಎಲ್ಲರೂ ಮುಂದೆ ಬರಬೇಕು. ಈ ಒಂದು ಪ್ರಮುಖವಾಗಿ ಬೆಳೀತಕ್ಕಂತಹ ಜಿಲ್ಲೆಗಳಲ್ಲಿ ರೈತರು ಉತ್ಪನ್ನದ ಗುಣಮಟ್ಟದ ಕಡೆ ಗಮನ ಹರಿಸಬೇಕು. ಕಡಿಮೆ ತೇವಾಂಶವನ್ನು ಕಾಪಾಡ್ಕೋಬೇಕು. ತೇವಾಂಶ ಹೆಚ್ಚಾದಲ್ಲಿ ಉತ್ಪನ್ನದ ಗುಣಮಟ್ಟ ಹಾಳಾಗುತ್ತೆ, ಅದನ್ನು ಖರೀದಿ ಪ್ರಕ್ರಿಯೆಯಲ್ಲಿ ಖರೀದಿ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ರೈತರು ಸರ್ಕಾರದ ಯೋಜನೆಯ ಸರಿಯಾದ ಪ್ರಯೋಜನ ಪಡೀಲಿಕ್ಕೆ ಫ್ರೂಟ್ಸ್ ಐಡಿಯಲ್ಲಿ ನೀಡಿರ್ತಕ್ಕಂತಹ ಅಂಕಿಅಂಶಗಳನ್ನು ಪರಿಶೀಲಿಸಿಕೊಂಡು, ಬ್ಯಾಂಕ್ ಖಾತೆ ವಿವರಗಳನ್ನು ಪರಿಶೀಲಿಸಿಕೊಂಡು, ನಿಯಮಿತವಾಗಿ ತರಿತಕ್ಕಂತಹ ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಸಿ ಈ ಟೆಂಡರ್ ಮೂಲಕ ಯುಎಂಪಿ ವೇದಿಕೆಯಡಿ ಮಾರಾಟ ಮಾಡಿ ಯೋಜನೆಯ ಪ್ರಯೋಜನ ಪಡೆಯಿರಿ. ಗುಣಮಟ್ಟದ ಉತ್ಪನ್ನಕ್ಕೆ ಯಾವಾಗಲೂ ಸದಾ ಒಳ್ಳೆಯ ಬೆಲೆ, ಸ್ಪರ್ಧಾತ್ಮಕ ಬೆಲೆ ಸಿಗುತ್ತೆ. ಈ ಒಂದು ಅಂಶವನ್ನು ರೈತರ ಗಮನದಲ್ಲಿಟ್ಕೊಂಡ್ರೆ ಖಂಡಿತವಾಗಿ ಈ ಯೋಜನೆಯ ಪ್ರಯೋಜನ ಪಡಿಬಹುದು ಅಂತ ನಾನು ರೈತ ಬಾಂಧವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಸಂತೋಷ. ಮೆಕ್ಕೆಜೋಳದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮೆಕ್ಕೆಜೋಳದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಈ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಬೆಳಗಾವಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾದ ಜಿಕೆ ವೆಂಕಟೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ. ಸಂಕಲನ ಸುಮಾ ಸುರೇಶ್. ಈಗ ಕೇಳಿ ಧಾರವಾಡದ ವನಹಳ್ಳಿಯ ದ್ಯಾಮವ್ವ ಬಸಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಹನ್ನೊಂದ ವರಸದ ಹಾಲುಂಡ ತೆಗಿನ ಕಟಿಗೆ ಹನ್ನೊಂದು ಕಳಲ ಚಿಕಡಿಸ್ಯಾರ ಕಲಬುರಗಿ ಶರಣರ್ ಹನ್ನೊಂದು ಕಡಲ ಚಿಕಡಿಸ್ಯಾರ ಹನ್ನೊಂದು ಕಡಲ ಚಿಕಡಿಸ್ಯಾರ ಹನ್ನೊಂದು ಕಡಲ ಚಿ ಕಡಸಿರ ತೆಗಿನ ಕಟಿಗೆ ಅಪ್ಪ ಶರಣರ ತೇರಿಗೆ ಕಲಬುರಗಿ ಶರಣರಪ್ಪ ಶರಣರ ತೇರಿಗೆ ಕಲಬುರಗಿ ಶರಣ ಅಪ್ಪ ಶರಣರ ತೇರಿಗೆ ಇಪ್ಪತ್ತೊಂದರ ಸದ ತೂಪುಂಡ ತೇಗಿನ ಕಟಿಗೆ ಇಪ್ಪತ್ತ ಕಡಲ ಚಿಕಡಿಸ್ಯಾರ ಕಲಬುರಗಿ ಶರಣರ್ ಇಪ್ಪತ್ತ ಕಡಲ ಚಿಕಡಿಸ್ಯಾರ ಕಲಬುರಗಿ ಶರಣ ಇಪ್ಪತ್ತ ಕಡಲ ಚಿಕಡಿಸ್ಯಾರ ಇಪ್ಪತ್ತ ಕಡಲ ಚಿ ಕಡಸಿರ ತೆಗಿನ ಕಟಿಗೆ ಅಪ್ಪ ಶರಣರ ತೇರಿಗೆ ಕಲಬುರಗಿ ಶರಣರಪ್ಪ ಶರಣರ ತೇರಿಗೆ ಕಲಬುರಗಿ ಶರಣರಪ್ಪ ಶರಣರ ತೇರಿಗೆ ಜಾಲಿ ಗಿಡದ ಬುಡಕ ಜಾಡಿಸಿ ಜಮಖಾನ ಹಾಸೆ ಅಲ್ಲಿ ಶರಣರ ಶಿವ ಪೂಜೆ ಕಲಬುರಗಿ ಶರಣರ ಅಲ್ಲಿ ಶರಣರ ಶಿವ ಪೂಜೆ ಕಲಬುರಗಿ ಶರಣರಪ್ಪ ಶರಣರ ಶಿವ ಪೂಜೆ ಅಲ್ಲಿ ನೀ ಶರಣರ ಶಿವ ಪೂಜೆ ಮಾಡುವ ತೀಗೆ ಬನ್ನಿ ಪತ್ತೋರಿ ಬಳಬಳ ಕಲಬುರಗಿ ಶರಣರ ಬನ್ನಿ ಪತ್ತೋರಿ ಬಳಬಳ ಕಲಬುರಗಿ ಶರಣರ ಬನ್ನಿ ಪತ್ತೋರಿ ಬಳಬಳ ಜಾಲಿ ಗಿಡದ ಬುಡಕ ಜಾಡಿಸಿ ಜಮಖಾನ ಹಾಸೆ ಅಲ್ಲಿ ಶರಣರ ಶಿವ ಪೂಜೆ ಕಲಬುರಗಿ ಶರಣಾರಲ್ಲಿ ಶರಣರ ಶಿವ ಪೂಜೆ, ಕಲಬುರಗಿ ಶರಣಾರಲ್ಲಿ ಶರಣರ ಶಿವ ಪೂಜೆ, ಅಲ್ಲಿ ನೀ ಶರಣರ ಶಿವ ಪೂಜೆ ಮಾಡತಿಗೆ ಜಾಲಿಯ ಹೂವ ಬಳ ಬಳ, ಕಲಬುರಗಿ ಶರಣರ ಜಾಲಿಯ ಹೂವ ಬಳ ಬಳ, ಕಲಬುರಗಿ ಶರಣರ ಜಾಲಿಯ ಹೂವ ಬಳ ಬಳ, ಗಿಡದ ಬುಡಕ ಜಾಡಿಸಿ ಕಂಬಳಿ ನಾಶೆ ಅಲ್ಲಿ ಶರಣರ ಶಿವ ಪೂಜೆ, ಕಲಬುರಗಿ ಶರಣರಲ್ಲಿ ಶರಣರ ಶಿವ ಪೂಜೆ, ಕಲಬುರಗಿ ಶರಣರಲ್ಲಿ ಶರಣರ ಶಿವ ಪೂಜೆ, ಅಲ್ಲಿ ಶರಣರ ಶಿವ ಪೂಜೆ ಮಾಡತಿಗೆ ಬನ್ನಿ ಪತೋರಿ ಬಳ ಬಳ, ಕಲಬುರಗಿ ಶರಣರ ಬನ್ನಿ ಪತೋರಿ ಬಳಬಳ, ಕಲಬುರಗಿ ಶರಣರ ಬನ್ನಿ ಪತೋರಿ ಬಳಬಳ, ಅಪ್ಪ ನಿನ್ನ ಪೂಜಕ ಮತ್ತೆ ನ ಬರಬೇಕ ಹನ್ನೊಂದ ಹಣಿಗೆ ಬಳಿ ಹಣ್ಣ, ಕಲಬುರಗಿ ಶರಣರ ಹನ್ನೊಂದ ಹಣಿಗೆ ಬಳಿ ಹಣ್ಣ, ಕಲಬುರಗಿ ಶರಣರ ಹನ್ನೊಂದ ಹಣಿಗೆ ಬಳಿ ಹಣ್ಣ, ಅಪ್ಪ ನಿನ್ನ ಪೂಜಕ ಮತ್ತೆ ನ ಬರಬೇಕ ಇಪ್ಪತ್ತ ಮಣವ ಸಾಕುರಿಯ, ಕಲಬುರಗಿ ಶರಣರಿಪತ ಮಣವ ಸಾಕುರಿಯ, ಕಲಬುರಗಿ ಶರಣರಿಪತ ಮಣವ ಸಾಕುರಿಯ, ಮಾರುವ ಓಣಿ ಮಸರ ಮಾರುವ ಓಣಿ ಹಾರರ ಓಣಿ ಒನ್ನಳ್ಳೆ, ಹಾಲ ಮಾರುವ ಓಣಿ ಮಸರ ಮಾರುವ ಓಣೆ ಹಾರೂರ ಓಣಿ ಒನ್ನಳ್ಳೆ, ಕಲಬುರಗಿ ಶರಣರಾರೂರ ಓಣಿ ಒನ್ನಳ್ಳೆ, ಇಟಲ ಜನ ಗುಡಿಯ ಯಾರ ಕಟೀಶರ, ಇಟಲ ಜನ ಗುಡಿಯ ಯಾರ ಕಟೀಶರ, ಮುತ್ತಿ ನಮ್ಮಯ್ಯ ಕಿರಿಯರ ಹೂವಿನ ಇಟಲ ಹೋಗುವರ, ಇಟಲ ಹೋಗುವರ, ಇಟಲ ಜನ ಗುಡಿಯ ಯಾರ ಕಟೀಶರ, ಇಟಲ ಜನ ಗುಡಿಯ ಯಾರ ಕಟೀಶರ, ಮುತ್ತಿ ನಮ್ಮಯ್ಯ ಕಿರಿಯರ ಹೂವಿನ ಇಟಲ ಹೋಗುವರ, ಇಟಲ ಹೋಗುವರ, ಇಟಲ ಜಗೋಗೌರು ಏನೇನ ಒಯ್ಯಬೇಕ, ಇಟಲ ಜಗೋಗೌರು ಏನೇನ ಒಯ್ಯಬೇಕ, ಕಾಳಿ ಕರ್ಪೂರ ತುಳಸ ಮಾಲೆ ಹೂವಿನ ಇಟಲ ಹೋಗುವರ, ಇಟಲ ಹೋಗುವರ, ಇಟಲ ಜಗೋಗೌರು ಏನೇನ ಒಯ್ಯಬೇಕ, ಇಟಲ ಜಗೋಗೌರು ಏನೇನ ಒಯ್ಯಬೇಕ, ಕಾಯಿ ಕರ್ಪೂರ ತುಳಸ ಮಾಲೆ ಹೂವಿನ ಇಟಲ ಹೋಗುವರ, ಇಟಲ ಹೋಗುವರ, ಕಾಯಿ ಕರ್ಪೂರ ತುಳಸ ಮಾಲೆ ಹೂವಿನ ಇಟಲ ಹೋಗುವರ, ಇಟಲ ಹೋಗುವರ, ಇಟಲ ಜನಗುಡಿಯಾಗ ಸಾಧು ಸಂತಾನೆಷ್ಟ, ಇಟಲ ಜನಗುಡಿಯಾಗ ಸಾಧು ಸಂತ ನೆಷ್ಟ, ನಿಂತ ಭಜನೀಯ ಮಾಡೋರ ಹೂವಿನ ಇಟಲ ಹೋಗುವರ, ಇಟಲ ಹೋಗುವರ, ಇಟಲ ಜನಗುಡಿಯಾಗ ಸಾಧು ಸಂತ ನೆಷ್ಟ, ಇಟಲ ಜನಗುಡಿಯಾಗ ಸಾಧು ಸಂತ ನೆಷ್ಟ, ನಿಂತ ಭಜನೀಯ ಮಾಡೋರ ಹೂವಿನ ಇಟಲ ಹೋಗುವರ, ಇಟಲ ಹೋಗುವರ, ಇಟಲನ ತಾಯಿಯ ಪುಂಡಲಿಕ ಹೂವಿನ ಇಟಲ ಹೋಗುವರ, ಇಟಲ ಹೋಗುವರ, ಇಟಲ ಲಲನ ತಾಮ ಪುಂಡಲಿಕ ಹೂವಿನ ಇಟಲ ಗೋಗುವರ ಇಟಲ ಗೋಗುವರ ಲಲಜನ ಗೌಡಿಯಾಗ ಸಾಧು ಸಂತ ನೆಷ್ಟ ಇಟಲ ಜನ ಗೌಡಿಯಾಗ ಸಾಧುರ ಸಂತ ನೆಷ್ಟ ನಿಂತ ಭಜನೀಯ ಮಾಡುರ ಹೂವಿನ ಇಟಲ ಗೋಗುವರ ಇಟಲ ಗೋಗುವರ ನಿಂತ ಭಜನೀಯ ಮಾಡುರ ಹೂವಿನ ಇಟಲ ಗೋಗುವರ ಇಟಲ ಗೋಗುವರ ಡಕು ಕಮದವರ ಯಾವ ದೇಶದವರ ಡಕು ಕಮದವರ ಯಾವ ದೇಶ ಇಟಲನ ತಾನದಿ ರುಕಮಣಿಯ ಹೂವಿನ ಇಟಲ ಗೋಗುವರ ಇಟಲ ಗೋಗುವರ ಡಕು ಕಮದವರ ಯಾವ ದೇಶದವರ ಡಕು ಕಮದವರ ಯಾವ ದೇಶದವರ ಇಟಲನ ತಡದಿ ರುಕಮಣಿಯ ಹೂವಿನ ಇಟಲ ಗೋಗುವರ ಇಟಲ ಗೋಗುವರ ಇಟಲನ ಮಾಡದಿ ರುಕಮಣಿಯ ಹೂವಿನ ಇಟಲ ಗೋಗುವರ ಇಟಲ ಗೋಗುವರ ಇಲ್ಲಿವರೆಗೆ ಧಾರವಾಡದ ಮನಹಳ್ಳಿಯ ದ್ಯಾಮವ್ವ ಬಸಪ್ಪ ಬಡಿಗೇರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಈಗ ಕೇಳಿ ನಾಯಕನ ಹುಲಿ ಕಟ್ಟಿಯ ಲಕ್ಷ್ಮೀಬಾಯಿ ಹರಿಜನ್ ಹಾಗೂ ಸಂಗಡಿಗರಿಂದ ಗೀಗಿ ಪದ. ಮಲ್ಲಚಟ್ಟಿ ಎಲ್ಲ ಚಟ್ಟಿ ಒಳಗಿನ ಒಳಗೆ ಸುದ್ದಿ ಕೇಳಿದ ತಕ್ಷಣಕ್ಕ ಸುದ್ದಿ ಕೇಳಿದ ಕ್ಷಣಕ್ಕ ನಿದ್ದಿ ಹತ್ತಲಿ ಸುದ್ದಿ ಕೇಳಿದ ಕ್ಷಣಕ್ಕ ಹತ್ತಿನ ಅಂತ ಯಾರಿಗೆ ಬಿಟ್ರು ಹತ್ತಿ ತೋಬೇಕು ಸದ್ದಿಲ್ಲದ ಪರ್ಕಿ ಅವರು ಕಿತ್ತೂರಿಗೆ ಬಂದ ಕೂಡಿದಾರು ಕಿತ್ತೂರಿಗೆ ಮುಗ್ಮುಗ್ಗೆ ಜನರಿಗೆ ಕರೆಸಿ ಮಾಡಿ ಚಾಕ